ಎಲ್ಲಿ ಮಠ ಹಾಕ್ಬೇಕ್ರಿ? ನಾಲ್ಕೂವರೆ ತಿಂಗಳು ಐದು ತಿಂಗಳ ಮಠ ಅಂದ್ರೆ ಏನು ಗ್ರ್ಯಾಂಡ್ ಗ್ರೋತ್ ಪೀರಿಯಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಬಹಳಷ್ಟು ಬೆಳವಣಿಗೆ ಹಂತ ಆಗುವ ಮಠ ನಾವು ಗೊಬ್ಬರ ಹಾಕ್ಬೇಕ್ರಿ. ಬೆಳವಣಿಗೆ ಹಂತ ಮೀರಿದ ಮೇಲೆ ಮೆಚುರಿಟಿ ಸ್ಟೇಜ್ ಆಗದಲ್ಲಿ ಗೊಬ್ಬರ ಹಾಕಿಸಿದ ಹಸಿರು ಮಾಡ್ಕೊಂಡು ವೇಟ್ ಜಾಸ್ತಿ ಮಾಡ್ತಕ್ಕಂಥ ಒಂದು ತಪ್ಪು ಕಲ್ಪನೆಯಿಂದ ಹಾಕಿದ್ರೆ ಏನಾಗೈತೆ ಅಂದ್ರೆ ಒಳಗೆ ಕಬ್ಬು ಬೆಂಡ್ ಹಾಕಿದ್ರಿ, ಬೆಂಡ್ ಆಗಿ ಸುಕ್ರೋಸ್ ಇದ್ದಿದ್ದು ಗ್ಲುಕೋಸ್ ಹಾಕಿದ್ರಿ, ಮತ್ತೆ ಕನ್ವರ್ಷನ್ ಅಂದ್ರೆ ವಜನ್ ಅದ್ರ ಕಡಿಮೆ ಹಾಕಿದ್ರಿ. ಹಿಂಗಾಗಿ ಅವಾಗ ನೀರಿನ ನಿರ್ವಹಣೆ ಮಾಡ್ಬೇಕು. ಆಮೇಲೆ ಎಷ್ಟೋ ಕಡೆ ನೀರಾವರಿ ಏರಿಯಾದಲ್ಲಿ ಕಬ್ಬು ಹಾಕಿದಂತ ಬ್ಯಾಸಿಗೆ ಒಳಗ್ರಿ ಕಬ್ಬು ಹಾಕ್ತಾರ, ಕಬ್ಬು ಹಾಕಿದ ಕೂಡ ಏನಾಗೈತೆ ಅಂದ್ರೆ ನೀರ ಬ್ಯಾಸಿಗೆ ಒಳಗೆ ನೀರು ಏನಪ್ಪ ಅಂದ್ರೆ ಸಿಗಂಗಿಲ್ಲ ಅಂತ ತೆಗಿಸಿದ ಅದಕ್ಕೆ ಗೊಬ್ಬರ ಏನಪ್ಪ ಹಾಕೋದನ್ನ ಏನಪ್ಪ ಬಿಟ್ಬಿಡ್ತಾರೆ. ನಮ್ಮ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಶಿಫಾರಸು ಪ್ರಕಾರ ಏನಪ್ಪ ಅಂದ್ರೆ ಬ್ಯಾಸಿಗೆ ಒಳಗೆ ನೀರಿನ ನಿರ್ವಹಣೆ ಹೆಂಗೆ ಮಾಡೋದಪ್ಪ ಕಬ್ಬಿಗೆ ಇಂಥವೆಲ್ಲ ನೀರಾವರಿ ಬೆಳೆಗಳಲ್ಲಿ, ನಮ್ಮ ಬ್ಯಾಸಿಗೆ ಚಾಲು ಆಗೋಕ್ಕಿಂತ ಮೊದಲನೇ ಏನು ಮಾಡಬೇಕು, ಒಂದು 20 ಕಿಲೋದಷ್ಟು ಅಂದರೆ ಒಂದು ಅರ್ಧ ಚೀಲ ಆದಷ್ಟು ನಾವು ಪೊಟ್ಯಾಶ್ 20 ಕಿಲೋದಷ್ಟು ಪೊಟ್ಯಾಶ್ ನಾವು ಅಕಸ್ಮಾತ್ ನಾವು ಮೇಲ್ಗೊಬ್ಬರವಾಗಿ ಕೊಟ್ಟಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಅದು ನೀರಿನ ಒಂದು ತುಟಾಗ್ರತೆ ಅಥವಾ ನೀರಿನಿಂದ ನೀರಿನ ಶಾರ್ಟೇಜ್ ಆಗತಕ್ಕಂಥ ಒಂದು ನುಕ್ಸಾನ ಏನಪ್ಪ ಕಡಿಮೆ ಆಗತ್ತೆ ರೀ. ಈಗ ನೀರಾವರಿ ಪ್ರದೇಶದೊಳಗೆ ನೀರಿನ ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ವಿಸ್ತೃತವಾಗಿ ಹೇಳಿದ್ರಿ. ಈಗ ನಾವು ಅದರೊಳಗೆ ಸಮಗ್ರವಾಗಿ ನಾವು ವೈಜ್ಞಾನಿಕವಾಗಿ ಬೆಳಿಬೇಕು ಅಂದರೆ ಎಷ್ಟು ಭಾಗಗಳನ್ನು ಮಾಡಬೇಕು, ಮತ್ತು ಯಾವ ರೀತಿ ನಾವು ನಮ್ಮ ನೀರಾವರಿ ಬೆಳೆಗಳನ್ನು ಬೆಳಿಬೇಕು, ನಮ್ಮ ರೈತ ಬಾಂಧವನ ಒಂದು ಚಟುವಟಿಕೆಗಳು ಯಾವ ರೀತಿ ನಿಯಂತ್ರಣದಲ್ಲಿರಬೇಕು ನೋಡ್ರಿ. ನೀರಾವರಿ ಪ್ರದೇಶಗಳಿಗೆ ಕಂಪಲ್ಸರಿ ಬದುಗಳ ಗಂಟ ನುಗ್ಗಿ ಹಾಕ್ಬೇಕ್ರಿ, ಕರಿಬೇವು ಹಾಕ್ಬೇಕು, ಮತ್ತು ಹುಲ್ಲಿನ ಬೆಳೆಗಳಾದ NB21 ಅಥವಾ ಆಣಿ ಹುಲ್ಲು ಅಥವಾ ಗಿನಿ ಹುಲ್ಲು ಅಂತ ಬರ್ತದೆ, ಸ್ಟೈಲೋಜಂತಸ್ ಅಂತ ಬರ್ತದೆ, ಇವನ್ನೆಲ್ಲ ನಾವು ನಮ್ಮ ಇದ್ರ ಮೇಲೆ ಬಂಡುಗಳ ಮೇಲೆ ಹಾಕ್ಬೋದ್ರಿ, ಬದುಗಳ ಮೇಲೆ ಹಾಕೋದ್ರಿ. ಕಂಪಲ್ಸರಿ ಒಂದು ಜೋಡಿ ಎತ್ತಿರ್ಬೇಕ್ರಿ, ಆಮೇಲೆ 2 ಆಕಳಿರ್ಬೇಕು, ಒಂದು 60 ರೂಪಾಯಿ ಕೋಳಿ ಇರ್ಬೇಕ್ರಿ ಕಂಪಲ್ಸರಿ. ಯಾಕಂದ್ರೆ ಕೋಳಿ ಏನಪ್ಪ ಅಂದ್ರೆ ಗೊಬ್ಬರನು ಬಹಳಷ್ಟು ಒಳ್ಳೆ, ಯಾಕಂದ್ರೆ ಕೋಳಿ ಹಾಕ್ಬೇಕಂದ್ರೆ ದಿವಸ ಒಂದೊಂದು ಮನುಷ್ಯ ಕೋಳಿ ಮೊಟ್ಟೆಯನ್ನು ನಾವು ಸೇರಿಸಬೇಕಾಗಿದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ. ಮತ್ತೇನಪ್ಪ ಅಂದ್ರೆ ಹಿತ್ತಲ ತೋಟ ಇರಬೇಕು, ಕಿಚನ್ ಗಾರ್ಡನ್ ಅಂತ ಇರಬೇಕು. ಇದಕ್ಕೆಲ್ಲ ಏನಪ್ಪ ಅಂದ್ರೆ ಮಳೆ ನೀರು ಸಂಗ್ರಹಣೆ ಮಾಡಕ್ಕೆ ಒಂದು ಕೃಷಿ ಹೊಂಡ ಇರ್ಬೇಕು. ಮಳೆ ನೀರು ಎಲ್ಲೂ ಒಟ್ಟು ನುಕ್ಸಾನ್ ಮಾಡಬಾರ್ದು, ಬೇರೆದವ್ರ ಹೊಲಕ್ಕೂ ಹೋಗಬಾರ್ದು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಮಣ್ಣು ಮತ್ತು ನೀರು ಇಬ್ರು ಒಂಥರ ಫ್ರೆಂಡ್ಸ್ ಇದ್ದಂಗೆ ರೀ. ಈಗ ಮಣ್ಣು ನೀರು ಎಲ್ಲೆಲ್ಲಿ ಏನಪ್ಪ ಅಂತ ಹೋಗ್ತೈತಿ, ನೀರು ಹೇಳ್ತೈತಿ, ನಾವು ಒಬ್ಬನೇ ಹೋಗಂಗಿಲ್ಲ ನೀನು ಬಾ ಅಂತ ಹೇಳ್ತೈತಿ ಮಣ್ಣಿಗೆ, ಮಣ್ಣು ಮತ್ತು ನೀರು ಎರಡು ಕೂಡ ಹೋಗ್ಬಿಡುತ್ತೆ. ಹಿಂಗಾಗಿ ಇವತ್ತು ಎಷ್ಟೋ ಒಂದು ನಾಲಾಗಳು ಕೆಲವೊಂದು ಹಾಳುಗಳು ಕೊಳ್ಳುಗಳು ತುಂಬಿ ತುಳಿಕವ್ರಿ, ಯಾಕಂದ್ರೆ ಈ ಎಲ್ಲ ಮಣ್ಣನ್ನು ಹೋಗಿಸಿದ ನಮ್ಮ ಈ ಕಡೆ ಮಣ್ಣನ್ನು ಹೋಯ್ತು ನೀರನ್ನು ಹೋಯ್ತು, ಹಿಂಗಾಗಿ ಅದು ಭಾಳ ಸಮಸ್ಯೆ ಆಗಿದೆ ಸರ್ಕಾರಕ್ಕೆ ರೀ. ಆಮೇಲೆ ಕಂಪಲ್ಸರಿ ಎರೆಹುಳ ಗೊಬ್ಬರ ಕಂಪಲ್ಸರಿ ಮಾಡಲೇಬೇಕ್ರಿ. ಎರೆಹುಳ ಗೊಬ್ಬರ ಸಂಬಂಧ ಈಗ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ದವರು ಇದಕ್ಕೊಂದು ಸಬ್ಸಿಡಿ ಕೊಡ್ತಾರೆ, ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದನೂ ಇದಕ್ಕೇನಪ್ಪ ಒಂದು ಸಬ್ಸಿಡಿ ಕೊಡ್ತಾರೆ, 30,000 ರೂಪಾಯಿ ಎಷ್ಟೋ ಒಂದು ಗಟ್ಟೆ ಕೊಡ್ತಾರೆ. ಆದರೆ ಎರೆಹುಳ ಗೊಬ್ಬರ ನಿಮ್ಗೆ ಹೇಳ್ತಾರೆ, 5 ಬುಟ್ಟಿ ಸಗಣಿ ಗೊಬ್ಬರ ಹಾಕೋದಂದ್ರೆ ಒಂದು ಬುಟ್ಟಿ ಎರೆಹುಳ ಗೊಬ್ಬರ ಹಾಕೋದಂದ್ರೆ ಒಂದರಿ. ಆದ್ದರಿಂದ ಎರೆಹುಳ ಗೊಬ್ಬರನ ಸ್ಥಾಪನೆ ಮಾಡೋಕ್ಕಿಂತ ಬೇರೆ ಸರ್ಕಾರಿ ಗೊಬ್ಬರ ಮೇಲೆ ಅವಲಂಬನೆ ಆಗೋದು ಭಾಳಷ್ಟು ಕಡಿಮೆ ಆಗತ್ತೆ. ಇದು ಭಾಗ ಒಂದ್ರಿ. ಇನ್ನು ಭಾಗ ಎರಡರಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹಾಕ್ಬೇಕು, ಪ್ಲಾನಿಂಗ್ ಮಾಡ್ಬೇಕು ಅವರವ್ರ ಏರಿಯಾದಲ್ಲಿ. ಇದು ನಿಖರವಾಗಿ ಹಿಂಗ ಹಾಕ್ಬೇಕಂತ ಏನಿಲ್ಲ, ಅವರ ಬೆಳೆಗೆ ತಕ್ಕಂತೆ ಅವ್ರದ್ದು ಒಂದು ಜಮೀನಿಗೆ ತಕ್ಕಂತೆ ಅಲ್ಲಿ ಮಾರ್ಕೆಟ್ ರೇಟ್ ಯಾವ್ದೈತಿ, ಡಿಮಾಂಡ್ ಯಾವ್ದೈತಿ, ಇದನ್ನೇ ನಾವು ಗಣನೆಗೆ ತಕ್ಕಂತೆ ತೋಟಗಾರಿಕೆ ಬೆಳೆಗೆ ಮಾವು ತಗೊಳ್ಳೋದು. ಈಗ ನೋಡ್ರಿ, ಈಗ ಬಿಜಾಪುರದಲ್ಲಿ ನಾವು ಅಲ್ಫಾನ್ಸು ಬೆಳೆಯಿಂದ ಬೆಳೆಯಂಗಿಲ್ಲ. ಬಿಜಾಪುರದಲ್ಲಿ ಅಲ್ಫಾನ್ಸು ಸರಿಯಾಗಿ ಬರೋಂಗಿಲ್ಲ. ಈ ಧಾರವಾಡ ಏರಿಯಾದಲ್ಲಿ ಅಲ್ಫಾನ್ಸು ಅಡ್ಡಿಲ್ಲ. ದ್ರಾಕ್ಷಿ ಬರ್ತದೆ, ದ್ರಾಕ್ಷಿ ಬರ್ತಾರೆ ಅಲ್ಲ, ಮಾವಿನಲ್ಲಿ ಅದವ್ರಿಗೆ ಕೆಲವೊಂದಿಷ್ಟು ಉಷ್ಣತೆ ಇದ್ದಂತ ಕೇಸರ ಅಂತ ಬರ್ತಾರೆ, ಕೇಸರ ಮಾವು ಚೆನ್ನಾಗಿ ಬರ್ತಾರೆ ಅಲ್ಲಿ. ಹಿಂಗೆ ಕೆಲವೊಂದು ಒಂದು ಪ್ರದೇಶದಲ್ಲಿ ಮಾವುಗಳು ಹಾಕ್ಬೋದು, ಅಂಜೂರ್ ಹಾಕ್ಬೋದ್ರಿ. ಅಂಜೂರ್ ಈಸ್ ರಿಚ್ ಇನ್ ಐರನ್ ರೀ. ಹೌದು, ಮನುಷ್ಯಾಗ ಬೇಕಂತಕ್ಕಂತ ಒಂದು ಕಬ್ಬಿಣದ ಕೊರತೆಯನ್ನು ಅಂಜೂರ್ ಹಾಕ್ಬೋದು. ಮತ್ತೆ ಪೇರಲ, ಇವುಗಳ ಜೊತೆಗೆ ನಾವು ಏನಪ್ಪ ಅಂದ್ರೆ ಅಂತರ ಬೆಳೆಯಾಗಿ ಬೆಂಡಿ ಹಾಕ್ಬೋದು, ಬೆಂಡಿ ಹಾಕ್ಬೋದು, ಹೀರಿಕಾಯಿ ಕಾಯಿಪಲ್ಯ ಬೆಳೆಗಳನ್ನ ಯಾವುದು ತಮ್ಮ ಏರಿಯಾದಲ್ಲಿ ಮಾರ್ಕೆಟ್ದಲ್ಲಿ ಯಾವುದು ಡಿಮಾಂಡ್ ಐತಿ ಅದನ್ನ ಏನಪ್ಪ ಅಂದ್ರೆ ಬೆಳಿಬೋದು. ಇನ್ನು ಭಾಗ ಮೂರದಲ್ಲಿ ಈಗ ನೀವು ಗೊಂಜಾಳ ಏನಪ್ಪ ಅಂತ ತಕೊಂಡಿರ್ತಿಲ್ಲ ಹೊಲದಲ್ಲಿ, ಆ ಗೊಂಜಾಳ ತಕೊಂಡ್ರೆ ನಂತರ ಬೆಳೆಯದು ಏನಪ್ಪ ಅಂದ್ರೆ ಕಡ್ಲಿ ಬೆಳಿತು, ಕಡ್ಲಿ ಬೆಳಿಬೋದು. ಮತ್ತೆ ಅವಕ್ಕೆ ನೀರಾವರಿನೂ ಭಾಳಷ್ಟು ಹಾಕ್ಬಾರ್ದು. ಅದಕ್ಕೇನು ಕ್ರಿಟಿಕಲ್ ಸ್ಟೇಜಸ್ ಭಾಳ ಅಂದ್ರೆ ಒಂದು 2 ಅಥವಾ 3 ನೀರು ತೆಳಗ ಹಾಸಿದ್ರೆ ಸಾಕ್ರಿ, ಭಾಳಷ್ಟು ನೀರಿನ ಅವಶ್ಯಕತೆ ಇರಂಗಿಲ್ಲ. ಆಮೇಲೆ ಭಾಗ ನಾಲ್ಕರಲ್ಲಿ BT ಹತ್ತಿ ಹಾಕ್ಬೇಕು, ಯಾಕಂದ್ರೆ ಈಗ ಹತ್ತಿ ರೇಟ್ ನೋಡ್ರಿ, 1 ಕ್ವಿಂಟಲ್ಗೆ 10-12 ಸಾವಿರ ರೂಪಾಯಿ ಐತ್ರಿ. ಹೌದ್ರಿ, ಮಿನಿಮಮ್ ಅಂದ್ರೆ ಒಂದು 10 ಕ್ವಿಂಟಲ್ ಸರಿಯಾಗಿ ಬೆಳೆಸಿದಂದ್ರೆ 1 ಲಕ್ಷ ರೂಪಾಯಿ ಬರ್ತದೆ. ಆದ್ರೆ ಹತ್ತಿನ ಹಾಕ್ಬಾರ್ದ್ರಿ, ಹತ್ತಿ ಒಳಗನ ಮತ್ತೆ ಇದನ್ನ ಹಾಕ್ಬೇಕು, ಇಂಟರ್ ಕ್ರಾಪ್ ಮಾಡ್ಬೇಕು. ಯಾಕಂದ್ರೆ ಹತ್ತಿ ಬೆಳವಣಿಗೆ ಆಗ್ಬೇಕಾರೆ